ಹೌದು, ನೀರು ಕಂದು ಅಂತ ಹೌದು ಅಂತ. ಸೊ ಈ ನೀರು ಕಂದುಗಳನ್ನು ನಾವು ಆದಷ್ಟು ನಾಟಿಗೆ ಬಳಸಬಾರ್ದು, ಯಾಕೆಂದರೆ ಇದು ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳುತ್ತೆ ಗೊನೆಗಳನ್ನು ಬಿಡೋದಕ್ಕೆ, ಮತ್ತು ಅಷ್ಟು ಉತ್ತಮ ಗುಣಮಟ್ಟದ ಗೊನೆಗಳನ್ನು ಬಿಡೋದಿಲ್ಲ. ಹಾಗಾಗಿ ನಾವು ಪ್ರಥಮವಾಗಿ ನಾಟಿ ಮಾಡಲು ಕತ್ತಿ ಕಂದುಗಳನ್ನಷ್ಟೇ ನಾವು ಬಳಸಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಈ ಅಂಗಾಂಶ ಕೃಷಿ ಸಸಿಗಳನ್ನು ಕೂಡ ಬಳಸಿ ಬೇಸಾಯ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ನಾವು ನಾಟಿ ಮಾಡೋದನ್ನು ನೋಡಿದಾಗ ನಾವು ಶೇಕಡ 100% ತೆಗೆದುಕೊಂಡ್ರೆ 60% ನಾವು ಕಂದುಗಳನ್ನು ಉಪಯೋಗಿಸ್ಕೊಂಡ್ರೆ ಇನ್ನು ಶೇಕಡ 30-40% ನಾವು ಈ ಅಂಗಾಂಶ ಸಸಿಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಅದು ಇತ್ತೀಚೆಗೆ ಬಹಳ ಬೇಡಿಕೆ ಅಥವಾ ಹೆಚ್ಚಾಗ್ತಿರುವಂಥದ್ದು. ಇದು ಅಂಗಾಂಶ ಸಸಿಗಳನ್ನು ನಾವು ಆರಿಸ್ಕೋಬೇಕಾದ್ರೆ ಅಥವಾ ಆಯ್ಕೆ ಮಾಡ್ಕೋಬೇಕಾದ್ರೆ ರೈತರು ಬಹಳ ಎಚ್ಚರಿಕೆಯಾಗಿ ಇರಬೇಕು. ಎಲ್ಲಿ ನಮಗೆ ಚೆನ್ನಾಗಿರೋ ಸಸಿ ಸಿಗುತ್ತೆ ಅಂತ ಕಡೆ ನಾವು ಅದನ್ನು ಪಡ್ಕೋಬೇಕಾಗತ್ತೆ, ನೋಡ್ಕೊಂಡು ಪಡ್ಬೇಕಾಗತ್ತೆ. ಮತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಕೂಡ ರೈತರು ಕೆಲವೊಂದು ಅಂಶಗಳ ಕಡೆ ಗಮನ ಕೊಡ್ಬೇಕಾಗತ್ತೆ. ಒಂದು ರೈತರು ಒಂದು ಎತ್ತರ ಬಂದು ಕನಿಷ್ಠ 1 ಅಡಿ ಇರಬೇಕು, ಮತ್ತೆ ಕಾಂಡದ ಸುತ್ತಳತೆ ಬಂದು 1.5 cm ಅಥವಾ 2 ಅಂಗುಲ ಸುತ್ತಳತೆ ಇರಬೇಕು, ಮತ್ತು ಅದು ಕನಿಷ್ಠ ಆದ್ರೂ 5 ಪೂರ್ಣವಾಗಿ ತೆರೆದಂತಹ ಎಲೆಗಳುಳ್ಳಂಥದ್ದಾಗಿರ್ಬೇಕು. ಸೊ ಆ ಥರ ಒಂದು ಅಂಗಾಂಶ ಸಸಿಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಪ್ರಮುಖ. ಅಂದರೆ ಈಗ ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನು ನಾವು ಬಳಸ್ಕೊಳ್ಳೋದ್ರಿಂದ ಆಗುವಂಥ ಪ್ರಯೋಜನಗಳೇನೇನು ಅಂತ? ಸೊ ಇದರಲ್ಲಿ ಮುಖ್ಯ ಪ್ರಯೋಜನ ಅಂದರೆ ನಮಗೆ ಒಂದೇ ವಯಸ್ಸಿನ ಮತ್ತು ಆರೋಗ್ಯವಂತ ಸಸಿಗಳು ದೊರೆಯುತ್ತವೆ. ಮತ್ತು ಇದು ಆದರೆ ಅದರ ನಂತರ ನಾವು ನಾಟಿ ಮಾಡಿದ್ಮೇಲೆ ಇದು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಹಾಗಾಗಿ ನಾವು ರೋಗ ಮತ್ತು ಕೀಟಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ನಮ್ಮ ಸಸ್ಯ ಸಂರಕ್ಷಣೆ ವಿಧಾನಗಳನ್ನು ಅನುಸರಿಸಲೇಬೇಕಾಗುತ್ತೆ. ಸೊ ಇದು ಒಂದೇ ವಯಸ್ಸಿನದಾಗಿರುತ್ತೆ, ಸಮಯ ವಯಸ್ಕವಾಗಿರುತ್ತೆ, ಮತ್ತು ಆರೋಗ್ಯವಂತ ಸಸಿಗಳಾಗಿರ್ತವೆ. ಸೊ ಇದು ಒಂದೇ ವಯಸ್ಕವಾಗಿರೋದ್ರಿಂದ ನಮಗೆ ಒಂದೇ ಬಾರಿ ಎಲ್ಲ ಗುಣಗಳು ಕಟಾವಿಗೆ ಬರುತ್ತೆ. ಹಾಗಾಗಿ ರೈತರಿಗೆ ಮಾರಾಟ ಮಾಡಲು ಸುಲಭವಾಗುತ್ತೆ. ಸಾಗಾಟ ಆಗಿರ್ಬೋದು, ಮಾರಾಟ ಆಗಿರ್ಬೋದು, ಮತ್ತು ಅವನ್ನು ಕತ್ತರಿಸೋದಕ್ಕೆ ಕೂಲಿ ಆಳುಗಳಾಗಿರ್ಬೋದು, ಒಂದೇ ಸರಿ ಆಗೋದ್ರಿಂದ ಅವರಿಗೆ ಆಗೋದು ಬೇಸಾಯದಲ್ಲಿ ಆಗುವಂತಹ ತಗಲುವಂತಹ ವೆಚ್ಚ ಕಡಿಮೆ. ಮತ್ತೆ ಇದು ಸಾಂಪ್ರದಾಯಿಕ ಗೆಡ್ಡೆ ಅಥವಾ ಕಂದುಗಳನ್ನು ಉಪಯೋಗಿಸಿದಾಗ ನಮಗೆ ಆದರೆ ನಾವು ಒಂದೇ ವಯಸ್ಸಿನ ಕಂದುಗಳನ್ನು ಬಳಸಿದ್ರು ಕೂಡ ಏರುಪೇರು ಆಗೋದು ಸಹಜ. ಹಾಗಾಗಿ ಅದು ಒಂದೇ ಸಮ ಕಟ್ಟವಾಗಿ ಬರೋದಿಲ್ಲ. ಹಾಗಾಗಿ ನಮಗೆ ತಗಲುವಂತಹ ಬೇಸಾಯ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಮತ್ತೆ ಇನ್ನೊಂದು, ಇದು ನಾವು ಸಂಪನ್ಮೂಲಗಳು ಏನಿದಾವೆ ನಾವು ಅವುಗಳನ್ನ ಉತ್ತಮವಾಗಿ ಬಳಸ್ಕೊಳ್ಬಹುದು. ಹಾಗಾಗಿ ಅಂಗಾಂಶ ಸಸಿಗಳು ಹೆಚ್ಚು ಪ್ರಯೋಜನಕಾರಿ. ಇನ್ನು ಈ ಕಂದುಗಳನ್ನ ನಾವು ಬಳಸ್ಕೊಳ್ಳೋದಾದ್ರೆ ಈ ಕಂದುಗಳ ಆಯ್ಕೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಆ ಕಂದುಗಳಿಗೆ ನಾಟಿಗಿಂತ ಮುಂಚೆ ಯಾವ ರೀತಿಯಾದಂತಹ ಉಪಚಾರವನ್ನು ಕೊಡಬೇಕಾಗತ್ತೆ? ಸೊ ನಾನು ಆಗ್ಲೇ ಹೇಳ್ದಂಗೆ ಕಂದುಗಳನ್ನು ಬಳಸೋರು ಕತ್ತಿ ಕಂದುಗಳನ್ನಷ್ಟೇ ಬಳಸಬೇಕು. ಮತ್ತೆ ಕತ್ತಿ ಕಂದುಗಳು ನಾನು ತಿಳಿಸಿದಾಗೆ 3-5 ವಯಸ್ಸಿನದಾಗಿರ್ಬೇಕು, ತಿಂಗಳು ವಯಸ್ಸದ್ದಾಗಿರ್ಬೇಕು, ಮತ್ತು 1-1.5 kg ತೂಕ ಬರಬೇಕು. ಈ ರೀತಿ ಕಂದುಗಳನ್ನ ನಾವು ಬಳಸಬೇಕಾಗಬೇಕು. ಮತ್ತೆ ಆಯ್ಕೆ ಮಾಡ್ಕೊಳ್ಳೋ ತಾಯಿ ಗಿಡ ಕೂಡ ಬಹಳ ಮುಖ್ಯ. ನಾವು ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ಳೋ ತಾಯಿ ಗಿಡ ಈ ಬಂಚಿ ಟಾಪ್ ಮತ್ತೆ ನಂಜು ರೋಗ, ಈ ರೋಗದಿಂದ ಹೌದು ಈ ರೋಗದಿಂದ ಮುಕ್ತವಾಗಿರುವಂತಹ ತಾಯಿ ಗಿಡಗಳಿಂದ ನಾವು ಕತ್ತಿ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಆಯ್ಕೆ ಮಾಡಿಕೊಂಡ ಕತ್ತಿ ಕಂದುಗಳನ್ನ ನಾವು ಏನ್ ಮೇಲ್ಮೈ ಬೇರುಗಳಿರ್ತವೆ ಮತ್ತೆ ಅದ್ರ ಗಡ್ಡೆ ಇರುತ್ತೆ, ಅದ್ರ ಮೇಲ್ಭಾಗನ ನಾವು ಆದಷ್ಟು ಶಾರ್ಪ್ ಆಗಿ ನಾವು ಕತ್ತಿಗಳನ್ನು ಕೆರೆದು ತೆಗಿಬೇಕಾಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಕೊಳತ ಭಾಗಗಳಿದ್ರೆ ಅದನ್ನ ನಾವು ಮುಕ್ತಗೊಳಿಸಬಹುದು. ಮತ್ತೆ ಇದಾದ್ಮೇಲೆ ಕತ್ತಿ ಕಂದುಗಳನ್ನ ನಾವು 10 ನಿಮಿಷಗಳ ಕಾಲ ಶೇಕಡ 2 ಬ್ಯಾವಿಸ್ಟಿನ್ ನಲ್ಲಿ ನೆನೆಸಿಡಬೇಕು. ಸೊ ಇದು ಸೊರಗು ರೋಗಕ್ಕೆ ಒಂದು ನಿಯಂತ್ರಣ ಕೊಡುತ್ತೆ. ಮತ್ತೆ ಇದಾದ ನಂತರ 30 ನಿಮಿಷಗಳ ಕಾಲ ಶೇಕಡ 0.75% ಮೊನೊಕ್ರೋಟಫಸ್ ನಲ್ಲಿ ಅದ್ದು ಇಡಬೇಕು. ನಂತರ ಅದನ್ನ ತೆಗೆದು ನಾವು ನಾಟಿಯನ್ನ ಮಾಡಬಹುದು. ಇಲ್ಲ, ಇದಕ್ಕಿಂತ ಮುಂಚಿತವಾಗಿ ಅದ ಇದಾದ್ಮೇಲೆ ನಾವು ಸಗಣಿ ಮತ್ತೆ ಮಣ್ಣಿನ ರಾಡಿ ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ನಾವು ಅದನ್ನ ನಾಟಿ ಮಾಡೋದಕ್ಕೆ ಬಳಸುವಂತದ್ದು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ನಾವು ಒಂದ್ಸರಿ ಈ ಒಂದು ಕಂದುಗಳನ್ನ ಆಯ್ಕೆ ಮಾಡಿಕೊಂಡು ಉಪಚಾರ ಕೊಟ್ಟಾದ್ಮೇಲೆ ಅದಕ್ಕೆ ನಾಟಿಗೆ ನಾವು ಭೂಮಿಯನ್ನ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ನಾಟಿಯನ್ನ ಯಾವ ಕ್ರಮವನ್ನು ಅನುಸರಿಸಿ ಮಾಡ್ಕೋಬೇಕಾಗತ್ತೆ? ಸೊ ಮೊದಲನೆಯಾಗಿ ರೈತರು ಆಳವಾಗಿ ಉಳುಮೆ ಮಾಡಬೇಕಾಗತ್ತೆ. ತಮ್ಮ ಭೂಮಿಯನ್ನ 2-3 ಬಾರಿ ಅಡ್ಡವಾಗಿ ಮತ್ತು ಉದ್ದವಾಗಿ ಆಳವಾಗಿ ಉಳುಮೆ ಮಾಡಿಕೊಂಡು ಇರುವಂತಹ ಕಳೆಗಳು ಏನು ಉಳಿಕೆಗಳಿರುತ್ತೆ ಅವನ್ನೆಲ್ಲ ತೆಗೆದು ಮಟ್ಟ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ 1 ಹೆಕ್ಟೇರ್ಗೆ 40 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾಟಿ ಮಾಡೋದಕ್ಕಿಂತ 2-3 ವಾರ ಮುಂಚಿತವಾಗಿ ಭೂಮಿಯಲ್ಲೇ ಯಾವಾಗ ಕೊನೆ ಉಳುಮೆ ಮಾಡ್ತಾರೆ ಅವಾಗಲೇ ಭೂಮಿಯಾಗೆ ಸೇರಿಸಬೇಕಾಗತ್ತೆ. ಇದಾದ ನಂತರನೂ ಗುಣಿಗಳಿಗೂ ಕೂಡ ಅವರು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನಾನು ಹಾಗೆ ತಿಳಿಸಿದಾಗ ಇದರಲ್ಲಿ ಹಲವಾರು ತಳಿಗಳಿದ್ದಾವೆ. ಆ ತಳಿಗಳೇ ಆಧಾರಿತವಾಗಿ ನಾವು ಅಂತರಗಳನ್ನು ಹೇಳುವಂಥದ್ದು ಕೊಡಬೇಕಾಗತ್ತೆ. ಸೊ ಈಗ ನಾವು ಕಂದುಗಳನ್ನು ಉಪಯೋಗಿಸ್ಕೊಳ್ಳೋದಾದ್ರೆ ಕಂದುಗಳಲ್ಲಿ ಕ್ಯಾವೆಂಡಿಶ್, ಪಚ್ಚಬಾಳೆ ಅಂತ ಏನ್ ಹೇಳ್ತೀವಿ. ಅದಕ್ಕೆ 1.8 meter ಬೈ 1.8 meter ಅಂದ್ರೆ ಸಾಲಿನಿಂದ ಸಾಲಿಗೆ 1.8 meter, ಮತ್ತೆ ಗಿಡದಿಂದ ಗಿಡಕ್ಕೂ ಕೂಡ 1.8 meter ಅಂತರವನ್ನು ಕೊಟ್ಟು ನಾಟಿ ಮಾಡಬೇಕಾಗುತ್ತೆ ಗುಣಿ ಪದ್ಧತಿಯಲ್ಲಿ. ಸೊ ನಮಗೆ 1 hectare ಅಂದಾಜಾಗಿ 3,100 ಗಿಡಗಳು ಕೂರ್ತವೆ. ಮತ್ತೆ ರೋಬಸ್ಟ ಬಾಳೆಯಲ್ಲಿ ನಾವು ಎರಡು ರೀತಿಯಲ್ಲಿ ಅವನ್ನು ನಾಟಿ ಮಾಡ್ತೀವಿ, ಒಂದು ಹೆಚ್ಚು ಸಾಂದ್ರತೆ ಮತ್ತೆ ಅತಿ ಹೆಚ್ಚು ಸಾಂದ್ರತೆ ಅಂತ. ಸೊ ಹೆಚ್ಚು ಸಾಂದ್ರತೆ ಆದ್ರೆ 1.8 meter ಬೈ 1.5 meter ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ. ಸೊ ಆಗ ನಮಗೆ 3,700 ಗಿಡಗಳು ಕೂರುತ್ತೆ. ಮತ್ತೆ ಅತಿ ಹೆಚ್ಚು ಸಾಂದ್ರತೆ ಅಂದ್ರೆ 1.5 meter ಬೈ 1.5 meter, ಅವಾಗ 4,444 ಗಿಡಗಳು ಬರ್ತವೆ. ಇಳಿದ ಇತರ ತಳಿಗಳಿಗೆ ಏನ್ ಹೇಳದೆ ಆಗ್ಲೆ ಆ ತಳಿಗಳಿಗಾದ್ರೆ 2 meter ಬೈ 2 meter ಅಂತರವನ್ನ ಕೊಡ್ತೀವಿ. ಸೊ ಇದರಲ್ಲಿ 2,500 ಗಿಡಗಳು ಕೂಡುತ್ತೆ. ಇದು ಗುಣಿ ಪದ್ಧತಿಯಲ್ಲಾದ್ರೆ ಇನ್ನೊಂದು ಜೋಡಿ ಸಾಲು ಪದ್ಧತಿ ಅಂತ ಹೇಳ್ತೀವಿ. ಸೊ ಜೋಡಿ ಸಾಲು ಪದ್ಧತಿಗಳಲ್ಲಾದ್ರೆ ಇದಕ್ಕೆ ಹೆಚ್ಚು ಸೂಕ್ತ ಕ್ಯಾವೆಂಡಿಶ್ ಮತ್ತೆ ಅಂದ್ರೆ ಪಚ್ಚಬಾಳೆ ಮತ್ತೆ ರೋಬಸ್ಟ ಬಾಳೆಯನ್ನ. ಸೊ ಇದರಲ್ಲಿ 1.2 by 1.2 meter ಈ ಅಂತರ ಕೊಡ್ತೀವಿ. ಮತ್ತೆ 2 ಜೋಡಿ ಸಾಲುಗಳ ಮಧ್ಯದಲ್ಲಿ 2 meter ಅಂತರವನ್ನ ನಾವು ಕೊಟ್ಟು ನಾಟಿ ಮಾಡ್ತೀವಿ. ಆಗ ನಮಗೆ ಸುಮಾರು 5,200 ಗಿಡಗಳು 1 hectare ಪ್ರದೇಶದಲ್ಲಿ ನಾವು ಕೂಡಿಸಬಹುದು. ನಾವು ಒಂದ್ಸರಿ ಈ ಭೂಮಿಯನ್ನ ಸಿದ್ಧತೆ ಮಾಡ್ಕೊಂಡ ಮೇಲೆ ಅಂತರವನ್ನ ನಿರ್ಧಾರ ಮಾಡ್ಕೊಂಡ ಮೇಲೆ ನಾಟಿ ಮಾಡುವಂತ ಕ್ರಮವನ್ನ ಹೇಗೆ ಅನುಸರಿಸಬೇಕಾಗುತ್ತೆ? ಸೊ ಇದಕ್ಕೆ ನಾವು ನಾಟಿ ಮಾಡೋದಕ್ಕೆ ಗುಣಿಗಳನ್ನ ತೋಡ್ಕೊಳ್ಬೇಕಾಗತ್ತೆ. ಸೊ ಗುಡಿಗಳು ನೀವು ಕಂದುಗಳನ್ನ ಉಪಯೋಗಿಸೋದಾದ್ರೆ 1.5 meters ಉದ್ದ, 1.5 meters ಅಗಲ ಮತ್ತು 1.5 meters ಆಳದ ಗುಳಿಗಳನ್ನ ತೋಡಬೇಕಾಗತ್ತೆ. ಅಂಗಾಂಶ ಸಸಿಗಳನ್ನ ಉಪಯೋಗಿಸೋದಾದ್ರೆ 2 meters ಉದ್ದ, 2 meters ಆಳ ಮತ್ತೆ 2 meters ಅಗಲ, ಈ ರೀತಿಯಲ್ಲಿ ನಾವು ಗುಣಿಗಳನ್ನ ತೋಡ್ಸ್ಕೊಳ್ಬೇಕಾಗತ್ತೆ. ಸೊ ಮೊದಲು ನಾವು ಗುಣಿ ತೋಡುವಂತ ಜಾಗಗಳಿರ್ತವೆ ಅದನ್ನ ಗುರುತು ಮಾಡ್ಕೊಳ್ಬೇಕು. ಸೊ ಗುರುತು ಮಾಡಿದ್ಮೇಲೆ ನಾನು ಮೊದಲೇ ತಿಳಿಸಿದಂತ ಗಾತದಲ್ಲಿ ಅದನ್ನ ತೆಗೆದುಕೊಳ್ಬೇಕು. ಸರ್, ಗುಂಡಿಯನ್ನ ತೆಗೆದ ತಕ್ಷಣ ನಾವು ನಾಟಿ ಮಾಡಬಾರದು. ಒಂದು 15-20 days ಆ ಗುಣಿಗಳನ್ನ ತೆರೆದಿಡಬೇಕು, ಬಿಸಿಲಿಗೆ ತೆರೆದಿಡಬೇಕು. ಸೊ ಹಾಗಾಗಿ ಅದರಲ್ಲಿ ಇರುವಂತಹ ಜಂತುಳುಗಳಾಗಿರ್ಬೋದು ಇವೆಲ್ಲ ಬಿಸಿಲಿಗೆ ಕೀಟಗಳಿಗೆಲ್ಲ ನಾಶ ಆಗಕ್ಕೆ ಅವಕಾಶ ಆಗುತ್ತೆ. ಸೊ ಅದಾದ ನಂತರ ನಾವು 1:1 ಅಂದ್ರೆ ಒಂದು ಭಾಗ ತಿಪ್ಪೆ ಗೊಬ್ಬರ, ಒಂದು ಭಾಗ ಮರಳು ಮತ್ತು ಒಂದು ಭಾಗ ಮೇಲ್ಮಣ್ಣು ಮತ್ತೆ ಕೆಂಪು ಮಣ್ಣು ಇವನ್ನೆಷ್ಟನ್ನು ಬೆರೆಸಿ ನಾವು ಗುಣಿಯನ್ನ ತುಂಬಬೇಕಾಗತ್ತೆ. ಸೊ ತುಂಬಿದ ನಂತರ ಅದನ್ನ ಸರಿ ಕೂರ್ಬೇಕು. ಸೊ ಹಾಗಾಗಿ ನೀರು ಉಣಿಸ್ಬೇಕು. ಸೊ ತುಂಬಿದ 1-2 days ಆದ್ಮೇಲೆ ಆ ಗುಣಿಗೆ ನಾವು 1/4 kg ಅಷ್ಟು ಬೇವಿನ ಹಿಂಡಿ ಮತ್ತೆ 30 grams ಕಾರ್ಬೋಫ್ಯೂರಾನ್ ಮಣ್ಣಿನಲ್ಲಿ ಬೆರೆಸಿ ಗುಣಿಗಳಿಗೆ ಹಾಕಬೇಕಾಗತ್ತೆ. ನಂತರ ಗುಣಿಯ ಮಧ್ಯಭಾಗದಲ್ಲಿ ನಾವು ಸಸಿಗಳನ್ನ ನಾಟಿ ಮಾಡಬೇಕು. ಸೊ ನಾಟಿ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ 1-2 angulanashtadru ಅದು ಬೇರು ಒಳಗಡೆ ಹೋಗಿರ್ಬೇಕು. ಆ ರೀತಿ ನಾಟಿ ಮಾಡಿ ತಕ್ಷಣ ಸುತ್ತಲೂ ಇರುವ ಮಣ್ಣನ್ನ ತುಳಿಬೇಕು ಮತ್ತೆ ತಕ್ಷಣ ನೀರು ಉಣಿಸ್ಬೇಕು. ಸೊ ನೀರು ಕೊಟ್ಟಾದ್ಮೇಲೆ ಹವಾಗುಣ ಮತ್ತೆ ಮಣ್ಣಿಗೆ ನೋಡಿಕೊಂಡು ನಾವು ನಾಟಿ ಮಾಡಿದ ಪ್ರತಿ 3-4 days ಒಂದು ಸಾರಿ ಸ್ಥಿತಿಯನ್ನ ನೋಡಿಕೊಂಡು ಅವರು ನೀರನ್ನ ಕೊಡಬೇಕಾಗುತ್ತೆ. ನೀರು ಬಹಳ ಮುಖ್ಯ ಈ ಬಾಳೆಗೆ. ಇನ್ನ ಈ ಪೋಷಕಾಂಶಗಳನ್ನು ಕೂಡ ಈ ಬಾಳೆ ಬೆಳೆ ಸಾಕಷ್ಟು ಬಯಸುತ್ತೆ. ನೀರಾವರಿ ಆಶ್ರಯದಲ್ಲಿ ಬೆಳೆಯೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ಬೇಕಾಗ್ತವೆ. ಈ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ? ಸೊ ಪೋಷಕಾಂಶಗಳಂದ್ರೆ ನಾನು ಇದು ಹೇಳಿದಂಗೆ ಒಂದು ದೀರ್ಘಾವಧಿ ತಳಿ 18 months. ಹೌದು, 1 year ತೆಗೆದುಕೊಳ್ಳ ಒಂದು ಬೆಳೆ. ಹಾಗಾಗಿ ಇದಕ್ಕೆ ಹೆಚ್ಚು ನೀರು ಮತ್ತು ಹೆಚ್ಚು ಪೋಷಕಾಂಶಗಳು ಬೇಕೇ ಆಗುತ್ತೆ. ಸೊ ಇದರಲ್ಲಿ ಕಂದುಗಳನ್ನು ಉಪಯೋಗಿಸೋದಾದ್ರೆ ನಮಗೆ 1 sarajanak ಪ್ರತಿ ಹೆಕ್ಟೇರ್ಗೆ ಪಚ್ಚಬಾಳೆಗಾದ್ರೆ 540 kg ಅಷ್ಟು ಸಾರಜನಕ, 325 kg ಅಷ್ಟು ರಂಜಕ ಮತ್ತೆ 675 kg ಅಷ್ಟು ಪೊಟ್ಯಾಶ್ ಒಂದು ಹೆಕ್ಟೇರ್ ಪ್ರದೇಶಕ್ಕಾದ್ರೆ. ಇನ್ನು ಉಳಿದ ಇತರ ತಳಿಗಳಿಗಾದ್ರೆ 400 kg ಅಷ್ಟು ಸಾರಜನಕ, 240 ರಂಜಕ ಮತ್ತೆ 500 kg ಅಷ್ಟು ಪೊಟ್ಯಾಶ್. ಅಂದ್ರೆ ಒಂದು ಗಿಡಕ್ಕೆ 175 grams ಸಾರಜನಕ, 105 grams ರಂಜಕ ಮತ್ತೆ 220 grams ಪೊಟ್ಯಾಶ್ ಬೇಕಾಗುತ್ತೆ. ಮತ್ತೆ ಹೌದು ಈ ರೀತಿ. ಮತ್ತೆ ಇದನ್ನ ನಾವು ನಾಟಿ ಮಾಡಿದ 2, 4 and 6 ತಿಂಗಳಲ್ಲಿ ಇದನ್ನ ಸಮ ಪ್ರಮಾಣದಲ್ಲಿ 125, 105 ಮತ್ತೆ 220 grams ಸಮ ಪ್ರಮಾಣದಲ್ಲಿ ಹಂಚಿಕೆ ಮಾಡಿ 3 times ಇದನ್ನ ಕೊಡಬೇಕಾಗತ್ತೆ. ಮತ್ತೆ ಅಂಗಾಂಶ ಕೃಷಿ ಸಸಿಗಳನ್ನ ಉಪಯೋಗಿಸಿದ್ದೆ ಆದ್ರೆ ಅದಕ್ಕೆ ಬೇರೆ ನಾವು ವಿಧದಲ್ಲಿ ಕೊಡಬೇಕಾಗತ್ತೆ. ಸೊ ಇದಕ್ಕೆ ನಾಟಿ ಮಾಡಿದ 35 days ಆದ್ಮೇಲೆ 20 grams ಅಷ್ಟು ಸಾರಜನಕ, 20 grams ರಂಜಕ ಮತ್ತೆ 25 grams ಅಷ್ಟು ಪೊಟ್ಯಾಶ್ ಅಷ್ಟು ಕೊಡಬೇಕಾಗುತ್ತೆ ಒಂದು ಗಿಡಕ್ಕೆ, ಪ್ರತಿ ಗಿಡಕ್ಕೆ. ಮತ್ತೆ ನಾಟಿ ಮಾಡಿದ 35 days ಆದ್ಮೇಲೆ ಮೊದಲು ಹೇಳಿದ್ದು, ಅದಾದ್ಮೇಲೆ ಪ್ರತಿ 35 days ಅಂತರದಲ್ಲಿ ಅಂದ್ರೆ 70 days, 105 days, 140 days ಮತ್ತೆ 175 days ಈ ಅಂತರಗಳಲ್ಲಿ ನಾವು ಪ್ರತಿ ಗಿಡಕ್ಕೆ 45 grams ಸಾರಜನಕ, 20 grams ಅಷ್ಟು ರಂಜಕ ಮತ್ತೆ 55 grams ಪೊಟ್ಯಾಶ್ ಅಂಶವನ್ನ ಕೊಡಬೇಕು. ಮತ್ತೆ ಕೊನೆಯದಾಗಿ ಹೂ ಬಿಡುವ ಸಮಯದಲ್ಲಿ ಕೇವಲ ಪೊಟ್ಯಾಶ್ ಅಂಶವನ್ನ 55 gramsನಷ್ಟು ಒಂದು ಗಿಡಕ್ಕೆ ಕೊಡಬೇಕಾಗತ್ತೆ. ಸೊ ಒಟ್ಟಾಗಿ 200 grams ಸಾರಜನಕ, 100 grams ರಂಜಕ ಮತ್ತೆ 300 grams ಪೊಟ್ಯಾಶ್ ಒಂದು ಗಿಡಕ್ಕೆ ಅಂಗಾಂಶ ಸಸಿಗಳಲ್ಲಿ ಬೇಕಾಗತ್ತೆ. ಇನ್ನ ಈ ಬಾಳೆ ವಿಶೇಷ ಅಂತ ನಾವು ಕೇಳಿದೀವಿ, ಬಾಳೆ ಸ್ಪೆಷಲ್, ಇದನ್ನ ಯಾವ ರೀತಿ ಬಳಸಬಹುದು, ಇದರಿಂದ ಏನ್ ಅನುಕೂಲಗಳಾಗ್ತವೆ ಅಂದ್ರೆ? ಸೊ ಬಾಳೆ ಸ್ಪೆಷಲ್ ಅಥವಾ ಬನಾನಾ ಸ್ಪೆಷಲ್ ಅಂತ ಏನ್ ಹೇಳ್ತೀವಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟ ಏನಿದೆ, ಇವರು ಉತ್ಪಾದಿಸಿ ಮತ್ತು ಇವರು ಶಿಫಾರಸು ಮಾಡಿರುವಂತದ್ದು. ಇದು ಒಂದು ಸೂಕ್ಷ್ಮ ಪೋಷಕಾಂಶಗಳ ಒಂದು ದ್ರಾವಣ, ಇದರಲ್ಲಿ ಮುಖ್ಯವಾಗಿ ತಾಮ್ರ, ಸತು ಮತ್ತೆ ಬೋರಾನ್ ಈ ಮೂರು ಅಂಶಗಳು ಇರ್ತವೆ. ಸೊ ಅವರ ಶಿಫಾರಸಿನ ಪ್ರಕಾರ ಒಂದು ಹೆಕ್ಟೇರ್ಗೆ ನಮಗೆ 25 kg ಅಷ್ಟು ಬಾಳೆ ಸ್ಪೆಷಲ್ ಬೇಕಾಗುತ್ತೆ. ಸೊ ಇದನ್ನ ನಾವು 5 ಸಾರಿ ಸಿಂಪರಣೆ ಮಾಡಬೇಕಾಗುತ್ತೆ, ಮತ್ತೆ ಸಿಂಪರಣೆನ 5 ತಿಂಗಳಿನಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಸೊ 5ನೇ ತಿಂಗಳು 6, 7, 8, 9 ಈ ಒಂದೊಂದು ತಿಂಗಳ ಅಂತರದಲ್ಲಿ 5 ಬಾರಿ ನಾವು ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ಪ್ರತಿ ಸಿಂಪರಣೆ ಸಮಯದಲ್ಲೂ ನಾವು 5-5 kg ಉಪಯೋಗಿಸಿಕೊಳ್ಬೇಕಾಗುತ್ತೆ. ಬಾಳೆ ವಿಶೇಷವನ್ನ ಹೌದು, ಗೊಳೆಯ ಮೇಲೆ ಇದನ್ನ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಕರಗಿಸಬೇಕು, ಮತ್ತೆ ಒಂದು 125 ಲೀಟರ್ ನಲ್ಲಿ 25 ಗ್ರಾಂ ನಷ್ಟು ಬಾಳೆ ಸ್ಪೆಷಲ್ ಅನ್ನ ಕರಗಿಸಿ, ಇದಕ್ಕೆ ಈ ಪ್ರಮಾಣದಲ್ಲಿ 125 ಲೀಟರ್ ನೀರಿಗೆ ನಾವು 1 ನಿಂಬೆ ಹಣ್ಣು ರಸ ಮತ್ತು 1 ಶಾಂಪು, ಯಾಕಂದ್ರೆ ನಾವು ಒಡೆದಂತ ದ್ರಾವಣ ಚೆನ್ನಾಗಿ ಅಂಟ್ಕೋಬೇಕು. ಹಾಗಾಗಿ ನಾವು 125 ಲೀಟರ್ಗೆ 25 ಗ್ರಾಂ ನಷ್ಟು ಬಾಳೆ ಸ್ಪೆಷಲ್ ಅನ್ನ ಮತ್ತೆ 1 ನಿಂಬೆ ರಸ ಮತ್ತು 1 ಶಾಂಪುವನ್ನ ಸೇರಿಸಿ ಬಾಳೆ ಇದನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನ ತಾವು ಈಗ ಮೊದಲೇ ತಿಳಿಸಿದ್ರಿ, ಈ ಬಾಳೆಯ ಬೇರುಗಳು ಮೇಲ್ಗಡೆ ಹರಡ್ಕೊಂಡಿರ್ತವೆ ಮತ್ತು ಇದು ತೇವಾಂಶಕ್ಕೆ ಬಹಳ ಸೂಕ್ಷ್ಮವಾದಂತ ಬೆಳೆ ಅಂತ. ಈ ಬಾಳೆನಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಸೊ ಇದು ಬಾಳೆ ನಾನು ಆಗ್ಲೇ ಹೇಳಿದಂಗೆ ಹೆಚ್ಚು ನೀರನ್ನ ಬೇಡುವಂತಹ ಒಂದು ಬೆಳೆ. ನಮಗೆ ಆಗ್ಲೇ ತಿಳಿಸಿದಾಗ 2-2.5 mm ನೀರು ಬೇಕಾಗುತ್ತೆ ಅದು ಪೂರ್ಣ ಬೆಳವಣಿಗೆಗೆ. ಸೊ ಪ್ರತಿ ವಾರ ನಮಗೆ 25 mm ನಷ್ಟು ನೀರು ಬೇಕಾಗುತ್ತೆ. ಸೊ ತಮಗೆಲ್ಲ ತಿಳಿದಿರುವಂಗೆ ಈಗ ಮಳೆ ಕಡಿಮೆ ಆಗಿದೆ, ಮತ್ತೆ ತಮ್ಮ ಬೋರ್ವೆಲ್ಗಳಲ್ಲಿರುವಂತಹ ನೀರು ಕೂಡ ಬಹಳ ಕಡಿಮೆ ಆಗ್ತಾ ಇದೆ, ಅಂತರ್ಜಲ ಕೂಡ. ಹಾಗಾಗಿ ರೈತರು ಹೆಚ್ಚಾಗಿ ಹನಿ ನೀರಾವರಿಯನ್ನ ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಹನಿ ನೀರಾವರಿ ಮುಖಾಂತರ ತಿಳಿಸೋದಾದ್ರೆ ಹಂತಗಳಲ್ಲಿ ಕೊಡಬೇಕಾಗಿದೆ ನೀರಿನ ಅವಶ್ಯಕತೆಯನ್ನ ನಾನು ತಿಳಿಸ್ಕೊಡ್ತೀನಿ ಈಗ. ಸೊ ನಿಮ್ಗೆ ನಾಟಿ ಮಾಡಿದ ನಂತರ ಅಥವಾ ಕೂಳೆ ಬೆಳೆ ಇದ್ರೆ ನಮಗೆ ಅದು 1-4 ವಾರಗಳವರೆಗೆ ಈ ಅವಧಿವರೆಗೆ ನಾವು ಈ ಹರಿವ ನೀರಾವರಿ ಏನೋ ಅದಕ್ಕೆ ಸಾಕಷ್ಟು ತೇವಾಂಶ ಬೇಕಾಗುತ್ತೆ. ಹಾಗಾಗಿ ಅದು ಬೆಳವಣಿಗೆ ಮತ್ತೆ ಬೇರುಗಳನ್ನ ಬಿಟ್ಟು ಬೆಳವಣಿಗೆ ಮಾಡಬೇಕಾಗುತ್ತೆ. ಹಾಗಾಗಿ ಈ 1-4 ವಾರದವರೆಗೂ ನಾವು ಹರಿವ ನೀರಾವರಿ ಪದ್ಧತಿಯಲ್ಲೇ ನೀರನ್ನ ಹರಿಸಬೇಕಾಗುತ್ತೆ. ಅದಾದ ನಂತರ ನಾವು ಡ್ರಿಪ್ ಮುಖಾಂತರ ನೀರನ್ನ ಕೊಡಬಹುದು. ಸೊ ಇದಾದ್ಮೇಲೆ 1-4 ವಾರದ ನಂತರ ಬರುವಂತದ್ದು ತಾರುಣ್ಯದ ಹಂತ ಅಂತ ಹೇಳ್ತೀವಿ, ಜುವಿನೈಲ್ ಫೇಸ್ ಅಂತ. ಸೊ ಇದು 5-9 ವಾರದವರೆಗೂ ಇರುತ್ತೆ. ಈ ಹಂತದಲ್ಲಿ ನಾವು 8-10 ಲೀಟರ್ ನೀರನ್ನ ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತೆ. ಮತ್ತೆ ಇದಾದ್ಮೇಲೆ ಬರೋದು ಬಹಳ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೀವಿ, ನಿರ್ಣಾಯಕ ಅಂತ, ಬೆಳವಣಿಗೆ ನಿರ್ಣಾಯಕ ಅಂತ. ಸೊ ಇದು 10-19 ವಾರದೊಳಗೆ ಬಹಳ ಪ್ರಮುಖವಾದಂತಹ ಘಟ್ಟ ಇದು. ಸೊ ಇಲ್ಲಿ ನೀರಿನ ಕೊರತೆ ಉಂಟಾಗ್ಲೇಬಾರದು. ಸೊ ಈ ಹಂತದಲ್ಲಿ 12 ಲೀಟರ್ ನೀರು ಪ್ರತಿ ಗಿಡಕ್ಕೆ ಕೊಡಬೇಕು. ಇದಾದ್ಮೇಲೆ ಬರುವಂತದ್ದು ಹೂವಿನ ಮೊಗ್ಗು. ಸೊ ಹೂವಿನ ಮೊಗ್ಗು ಬರುವಂತದ್ದು, ಸೊ ಇಲ್ಲಿ 20-32 ವಾರದವರೆಗೂ ಇರುತ್ತೆ, ಡಿಫರೆನ್ಸಿಯೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಇಲ್ಲಿ 16-20 ಲೀಟರ್ ನೀರು ಪ್ರತಿ ಗಿಡಕ್ಕೆ. ಆಮೇಲೆ ಗೊನೆ ಬರುವ ಹಂತ ಮತ್ತೆ ಗೊನೆ ಅಭಿವೃದ್ಧಿ ಹೊಂದುವ ಹಂತ, ಇದು 33-50 ವಾರದವರೆಗೂ ಇರುತ್ತೆ. ಸೊ ಇಲ್ಲಿ ನಾವು 20 ಲೀಟರ್ಗಿಂತ ಹೆಚ್ಚು ನೀರನ್ನ ನಾವು ಈ ಹಂತಗಳಲ್ಲಿ ಕೊಡಬೇಕಾಗುತ್ತೆ. ಇನ್ನ ಅಂತರ ಬೆಳೆಗಳನ್ನು ಏನಾದರೂ ಬೆಳಕಬಹುದು? ಹೌದು, ಖಂಡಿತವಾಗ್ಲಿ. ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ದೀರ್ಘಾವಧಿ ಬೆಳೆ. ಸೊ ನಾಟಿ ಮಾಡಿದ ಮೇಲೆ ನಮಗೆ 3-4 ತಿಂಗಳವರೆಗೆ ಅದು ಬೆಳವಣಿಗೆಗೆ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಈ ಟೈಮಲ್ಲಿ ಮತ್ತೆ ನಾವು ಕೊಡುವ ಅಂತರ ಕೂಡ ಹೆಚ್ಚು ಇದಕ್ಕೆ. ಸೊ ಹಾಗಾಗಿ ಜಾಗ ಏನಿದೆ, ಸ್ಥಳಾವಕಾಶ ಏನಿದೆ, ಅದನ್ನ ಹಾಗೆ ಬಿಡೋ ಬದಲು ಉಳಿದಿರುವಂತಹ ಸ್ಥಳಗಳಲ್ಲಿ ನಾವು ಅಂತರ ಬೆಳೆ ಅಂದ್ರೆ ಅಲ್ಪಾವಧಿ ಬೆಳೆಗಳಾದಂತ ನಾವು ಪಡ್ಕೊಳ್ಬಹುದು. ಮುಖ್ಯವಾಗಿ ಇದರಲ್ಲಿ ದ್ವಿದಳ ಧಾನ್ಯಗಳು ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಅಲಸಂದೆ ಈ ರೀತಿ, ಇಲ್ಲ ಚೆಂಡು ಹೂ ಆಗಿರ್ಬೋದು. ನಾವು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳ್ಕೊಂಡ್ರೆ ಅದು ಕಾಳಗಾರ ಬಳಸಬಹುದು, ಇಲ್ಲಾಂದ್ರೆ ಅಲ್ಲೇ ಅವುಗಳನ್ನ ಉತ್ತಮವಾದ ಹಸಿರೆಲೆ ಗೊಬ್ಬರ ಆಗುತ್ತೆ. ಅವಧಿ ತರಕಾರಿ ಬೆಳೆ, ಮೂಲಂಗಿ, ಈರುಳ್ಳಿ ಇಂಥ ಬೆಳೆಗಳನ್ನು ಕೂಡ ನಾವು ಬೆಳ್ಕೊಳ್ಬಹುದು. ಹಾಗಾಗಿ ಅವಾಗ ಸ್ವಲ್ಪ ರೈತರಿಗೆ ಇನ್ನು ಸ್ವಲ್ಪ ಆದಾಯ ಹೆಚ್ಚಾಗುತ್ತೆ. ಇನ್ನ ಈ ಬಾಳೆನಲ್ಲಿ ಈ ಗೊನೆಯ ತೂಕವನ್ನು ಹೆಚ್ಚು ಮಾಡೋದಕ್ಕೆ ಮತ್ತೆ ಹಣ್ಣುಗಳ ಗಾತ್ರವನ್ನು ಹೆಚ್ಚು ಮಾಡೋದಕ್ಕೆ ಏನು ಕ್ರಮವನ್ನು ಅನುಸರಿಸಬಹುದು ಅಂತೀರಿ? ಮುಖ್ಯವಾಗಿ ನಾನು ಆಗ್ಲೇ ತಿಳಿಸಿದಾಗ ಇದರಲ್ಲಿ ಒಂದು ಬಾಳೆ ಸ್ಪೆಷಲ್ ಏನಿಲ್ಲದೆ ಆ ಬಾಳೆ ಸ್ಪೆಷಲ್ ಅನ್ನು ಉಪಯೋಗಿಸಿಕೊಳ್ಬಹುದು, ಬಳಕೆ ಮಾಡುವಂತದ್ದು. ಗೊನೆಯ ತೂಕ ಮತ್ತು ಹಣ್ಣುಗಳ ಗಾತ್ರ ಮತ್ತೆ ಶೇಖರಣಾ ಸಾಮರ್ಥ್ಯ ಹೆಚ್ಚು ಮಾಡೋದಕ್ಕೆ ಇದರಲ್ಲಿ ಒಂದು ಜಿಬರ್ಲಿಕ್ ಆಸಿಡ್ ಅಂತ ಬರುತ್ತೆ, ಜಿಬರ್ಲಿಕ್ ಆಮ್ಲ ಅಂತ. ಸೊ ಇದನ್ನ 25 ppm ಅಂದ್ರೆ 2.5 gram ಪ್ರತಿ 100 liter ನೀರಿಗೆ ಬೆರೆಸ್ಕೊಂಡು ಗೊನೆ ಬಂದ ನಂತರ, ಪೂರ್ತಿ ಗೊನೆ ಹೊರ ಎಲ್ಲಾ ಚಿಪ್ಪುಗಳು ಹೊರ ಬಂದ ನಂತರ ಇದನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಂದ್ರೆ ಒಂದು ಗಿಡಕ್ಕೆ 150-200 ml ನಷ್ಟು ಒಂದು ಮಿಲಿಲೀಟರ್ನಷ್ಟು ದ್ರಾವಣವನ್ನ ಸಿಂಪರಣೆ ಗೊನೆಗಳ ಮೇಲೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನ ಕೂಡ ನಾವು ಸಿಂಪರಣೆ ಮಾಡಬಹುದು. ಇದು 20 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ನಾವು ಸಿಂಪರಣೆಯನ್ನು ಕೂಡ ಮಾಡ್ಬೋದು. ಮತ್ತು ಇನ್ನೂ ಒಂದು ಬಹಳ ಮುಖ್ಯ ಅಂದರೆ, ನಾವು ಗೊನೆಯ ತೂಕ ಮತ್ತು ಗೊನೆಯ ಗುಣಮಟ್ಟವನ್ನು ಕಾಪಾಡಬೇಕಂದ್ರೆ ಎಲ್ಲ ಚಿಪ್ಪುಗಳು ಬಂದಾದಮೇಲೆ ಅದರಲ್ಲಿ ಗಂಡು ಹೂಗಳು ಹೊರಬರ್ತವೆ. ಸೊ ಈ ಗಂಡು ಹೂಗಳು ಏನಾದರೂ ನಾವು ಅಲ್ಲೇ ಉಳಿಸ್ಕೊಂಡಿದ್ದಾಗ ಅದನ್ನು ನಾವು ತೆಗಿಲಿಲ್ಲ ಅಂದರೆ ಅದು ಹೆಚ್ಚಿನ ಅವಕಾಶ ತೆಗೆದುಕೊಳ್ಳುತ್ತೆ ಗೊನೆ ಬಲಿಯೋದಕ್ಕೆ, ಮತ್ತು ಅಷ್ಟು ಗುಣಮಟ್ಟದ ಗೊನೆಗಳು ಕೂಡ ಬರೋದಿಲ್ಲ. ಹಾಗಾಗಿ ಎಲ್ಲ ಚಿಪ್ಪುಗಳು ಹೊರಬಂದ ಮೇಲೆ ಆ ಗಂಡು ಹೂ ಏನಿದೆ ಅದರ ಮೂತಿಯನ್ನು ನಾವು ಕತ್ತರಿಸಿ ತೆಗಿಬೇಕು. ಸೊ ಆ ಕತ್ತರಿಸಿದಂಥ ಭಾಗಕ್ಕೆ ನಾವು ಗೊನೆಗಳಿಗೆ ಪೋಷಕಾಂಶ ಕೊಡಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಪೋಷಕಾಂಶದ ದ್ರಾವಣವನ್ನ ಕತ್ತರಿಸಿದ ಭಾಗಕ್ಕೆ ನಾವು ಕಟ್ಟಬೇಕಾಗುತ್ತೆ. ಸೊ ಇದಕ್ಕೆ ಒಂದು 200 ಗ್ರಾಂನಷ್ಟು ಹಸಿ ಸಗಣಿ, 7.5 ಗ್ರಾಂನಷ್ಟು ಯೂರಿಯಾ, 7.5 ಗ್ರಾಂನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್, ಇದನ್ನ 100 ml ನೀರಿನಲ್ಲಿ ಕರಗಿಸಿ ಒಂದು ಚೀಲದಲ್ಲಿ, ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಆ ಕತ್ತರಿಸಿದ ಭಾಗಕ್ಕೆ ನಾವು ಗಂಚಲಿಗೆ ಕಟ್ಟಬೇಕಾಗುತ್ತೆ. ಈ ರೀತಿ ಕಟ್ಟೋದ್ರಿಂದ ಅದು ಹೀರ್ಕೊಂಡು, ಹೌದು, ಬಳಸ್ಕೊಂಡು ಹೆಚ್ಚು ತೂಕಗಳು ಒಂದು ಗಾತ್ರ ಜಾಸ್ತಿ ಆಗುತ್ತೆ ಖಂಡಿತ. ರೈತ ಬಾಂಧವರೇ, ತಮಗೆ ಈ ಬಾಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಪ್ರೇಮಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845443137. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845443137. ತುಂಬ ಸಂತೋಷ ಡಾಕ್ಟರ್ ಪ್ರೇಮಲತಾ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬಾಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದು ಇಂದಿನ ಕೃಷಿರಂಗ. ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:25 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನವೀಕರಣಗೊಂಡ ಜಲಿಯನ್ ವಾಲಾಬಾಗ್ ಸ್ಮರಣ ಸಂಕೀರ್ಣ ಕಟ್ಟಡವನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಕ್ಕೆ ಸಮರ್ಪಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ಇಂದು ರಾತ್ರಿ 9:00 ಪ್ರದೇಶ ಸಮಾಚಾರ, 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 11:00 ಚಿತ್ರಗೀತೆಗಳು.